ಖಜಾನ ಬಂಬೈ ಖಜಾನ ಬಂಬೈ ಖಜಾನ ರೇ ಜೀವನ ಕಣ್ಣಲ್ಲಿ ಕಣ್ಣು ಇಡಬೇಡ ಸಿಡಿಲು ಬಡಿಯುತ್ತೆ ಬಾಗದೆ ಆಗ ತುಪ್ಪಾಗ ಚಪ್ಪೆ ಮಾತು ಕಲಿಸಿದ ಅವಳ ಮಾತೇ ವೇದ ಬೆಂಕಿ ಜೊತೆಗೆ ಪಳಗಿದ ಹಠವ ಹೊತ್ತು ತಿರುಗಿದ ಬಡವ ತೊಟ್ಟ ಯೋಧ ಸಲಾಮ್ ರಾಕಿ ಭಾಯ್.